ಆಕಾಶವಾಣಿ ಭದ್ರಾವತಿ ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ತರಂಗಾಂತರ 444.44 ಮೀಟರ್ಗಳು, ಅಂದರೆ 675 ಕಿಲೋಹರ್ಟ್ಸ್, ಹಾಗೂ ಎಫ್ಎಂ ಕಂಪನಾಂಕ 103.5 ಮೆಗಾಹರ್ಟ್ಸ್. ಈಗ ವೇಳೆ 5:30:27. ಎಲ್ಲರಿಗೂ ನಮಸ್ಕಾರ. ಕಿಸಾನ್ವಾಣಿ ಕಾರ್ಯಕ್ರಮ. ಭಾರತ ಸರ್ಕಾರದ ರಾಷ್ಟೀಯ ಕೃತಕ ಗರ್ಭಧಾರಣೆ ಕಾರ್ಯಕ್ರಮ ರಾಜ್ಯದ 17 ಜಿಲ್ಲೆಗಳಲ್ಲಿ ಅನುಷ್ಠಾನ. ಬಾಗಲಕೋಟೆ, ಬೆಳಗಾವಿ, ಬಳ್ಳಾರಿ, ಬೀದರ್, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ಧಾರವಾಡ, ಗದಗ, ಕಲಬುರಗಿ, ಕೊಪ್ಪಳ, ಕೊಡಗು, ಶಿವಮೊಗ್ಗ, ರಾಯಚೂರು, ಉತ್ತರ ಕನ್ನಡ, ವಿಜಯಪುರ, ಯಾದಗಿರಿ ಜಿಲ್ಲೆಗಳ ರೈತರೇ ಕಾರ್ಯಕ್ರಮದ ಸದುಪಯೋಗಪಡಿಸಿಕೊಳ್ಳಿ. ಮಿಶ್ರತಳಿ, ದೇಶಿ ತಳಿ ಮತ್ತು ಅನಿರ್ದಿಷ್ಟ ತಳಿಗಳ ಹಸು ಮತ್ತು ಎಮ್ಮೆಗಳಿಗೆ ಉತ್ಕೃಷ್ಟ ದರ್ಜೆಯ ದೇಶಿ ಮತ್ತು ವಿದೇಶಿ ತಳಿ ರಾಸುಗಳ ವೀರ್ಯ ಬಳಕೆ. ಈ ಉಚಿತ ಸೌಲಭ್ಯ 2022 ಮೇ ತಿಂಗಳ 31ರವರೆಗೆ ರೈತರ ಮನೆಯ ಬಾಗಿಲಲ್ಲೇ ಲಭ್ಯ. ಪ್ರಕಟಣೆ ಆಯುಕ್ತರು, ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ, ಕರ್ನಾಟಕ ಸರ್ಕಾರ. ಕಾರ್ಡ್ ನಂಬರ್ ಅಥವಾ ಸಿವಿವಿ ಕೇಳಿದ್ರೆ ಯಾರಾದ್ರೂ ನಂಬೋಕೆ ಯೋಗ್ಯರಲ್ಲ ಅವರು. ವೈಯಕ್ತಿಕ ವಿವರ ಕೇಳುವವರು ಆಗಿರ್ತಾರೆ ಫೇಕ್. ಬನ್ನಿ ಹಾಕೋಣ ಸೈಬರ್ ಕ್ರೈಮ್ಗೆ ಬ್ರೇಕ್. ನಿಮ್ಮ ಯೂಸರ್ ನೇಮ್, ಪಾಸ್ವರ್ಡ್, ಒಟಿಪಿ, ಪಿನ್, ಈ ಖಾಸಗಿ ಮಾಹಿತಿ ಕೊಡಬೇಡಿ ಯಾರಿಗೂ. ಬನ್ನಿ SBI ಜೊತೆ ಮುಗಿಸೋಣ ದುರುಳರ ಕಥೆ. #ಟ್ಯಾಗ್ ನನ್ನ ಆನ್ಲೈನ್ ಸ್ವಾತಂತ್ರ್ಯ ನನ್ನ ಕೈಯಲ್ಲಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಮೊದಲಿಗೆ ನೈಸರ್ಗಿಕ ಸಹಜ ಕೃಷಿಯ ಅನುಭವ ಈ ಕುರಿತು ನವೀನ್ ಪಂಡಿತ್ ಅವರೊಂದಿಗೆ ಸಂದರ್ಶನ ಕೇಳೋಣ. ನಮಸ್ಕಾರ ನವೀನ್ ಪಂಡಿತ್ರ. ನಮಸ್ಕಾರ ಸರ್. ತಾವು ಈ ಕೃಷಿಗೆ ತೊಡಗಿಸಿಕೊಂಡು ಎಷ್ಟು ವರ್ಷ ಆಯ್ತು? ಸಾಧಾರಣ ನಾನು 18ನೇ ವರ್ಷಕ್ಕೆ ತಂದೆ ಜೊತೆ ಕೃಷಿ ತೋಟಕ್ಕೆ ಹೋಗ್ತಾ ಇದ್ದೆ. 21ನೇ ವರ್ಷದಿಂದ ನಾನು ಕೃಷಿಲಿ ಫುಲ್ ಇನ್ವಾಲ್ವ್ ಆಗಕ್ ಶುರು ಆದೆ. ಈಗ ನನಗೆ 47 ವರ್ಷ. ಅದು ನಮ್ಮ ಅಜ್ಜನ ಕಾಲದಿಂದಾನು ಜಮೀನ್ ಇತ್ತು ನಮ್ದು. ಕೃಷಿ ಮೊದಲಿಂದನೂ ಮನೇಲಿ ಗಾರ್ಡನ್ ಆಗ್ಲಿ, ನರ್ಸರಿ ಮಾಡ್ಕೊಳ್ಳೋದು. ಫಸ್ಟ್ ಆಫ್ ಆಲ್ ಕ್ಯಾಕ್ಟಸ್ ಕಲೆಕ್ಷನ್ ಮಾಡ್ತಾ ಇದ್ದೆ. ಒಂದು ಸಾಧಾರಣ ಸೆಕೆಂಡ್ PUC ಟೈಮ್ ಅಲ್ಲಿ ನಂದು ಮುಗೀತಿದ್ದಂಗೆ ಫಸ್ಟ್ ಇಯರ್ BSc ಹೋದೆ ನಾನು. ಕಾರಣಾಂತರದಿಂದ ವಾಪಸ್ ಬರ್ಬೇಕಾಯ್ತು ಫ್ಯಾಮಿಲಿದು ಪರ್ಸನಲ್ ಇದ್ರಿಂದ. ಕ್ಯಾಕ್ಟಸ್ ಅಂದ್ರೆ ನಿಮ್ ಮುಳ್ಳಿನ ಗಿಡಗಳು. ಅದರಲ್ಲಿ ಸಾಧಾರಣ ಒಂದು 700 ವೆರೈಟಿ ಕಲೆಕ್ಷನ್ ಇತ್ತು ನನ್ನ ಹತ್ರ. 1500 ಪಾಟ್ಗಳಲ್ಲಿ ಇದ್ವು. ಹವ್ಯಾಸವಾಗಿ ಮಾಡಿದ್ದೆ. ಹೇಗೂ ನಮ್ ಜಮೀನ್ ಇತ್ತು ಕೃಷಿದು, ತಂದೆ ಕೃಷಿ ಮಾಡೋ ಮರೆ ಈ ಮುಳ್ಳಿನ ಗಿಡ ಮಾಡೋ ಬದಲಿಗೆ ಅಂತ ಅನ್ನೋರು. ನನಗೆ ಅಂತ ಜವಾಬ್ದಾರಿ ಕೊಟ್ರೆ ನಾನು ಮಾಡ್ತೀನಿ ಅಂತೇಳಿ ನಮ್ಮಪ್ಪಂಗೆ ಒಂದು ಮಾತು ಹೇಳಿದ್ದೆ. ಸರಿ ನೀನ್ ಮಾಡು ಅಂತೇಳಿ 1 ಎಕರೆ ಗದ್ದೆ ಕೊಟ್ರು ನನಗೆ ಮಾಡಕ್ ಜಮೀನ್ ಒಳಗೆ. ಇದ್ರ ದುಡ್ಡು ನೀನ್ ಉಳಿಸಿದ್ರೆ ನಿನಗೆ ಅಂತೇಳಿ. ಅವಾಗ ನಾನು ಏನು ಗೊತ್ತಿಲ್ಲ ಗೈಡೆನ್ಸ್. ಅಪ್ಪನ ಹತ್ರ ಕೇಳಿದ್ರೆ ದುಡ್ಡು ಕೊಡೋರು, ಗೈಡೆನ್ಸ್ ಕೊಡೋರು. ಅದ್ರಲ್ಲಿ ಮಾಡಿದಾಗ ನನಗೆ ಫಸ್ಟ್ ಟೈಮ್ ಒಂದು 5,000 ರೂಪಾಯಿ ಉಳಿದ್ಬಿಡ್ತು. ಏನ್ ಬೆಳೆದ್ರೆ ಭೂಮಿಲಿ? ನಮ್ ತಂದೆ ಗೈಡೆನ್ಸ್ ಅಲ್ಲೇ, ನಮ್ದು ಕೆಲ್ಸದವ್ರು ಅವರೇ ಕೊಟ್ಟಿದ್ದು, ಎಲ್ಲಾ ಕೊಟ್ಟಿದ್ದು. ಜವಾಬ್ದಾರಿ ಮಾತ್ರ ನಿಮ್ಗೆ ವಹಿಸಿದ್ರು ಅಂದ್ರೆ ಇಂಟ್ರೆಸ್ಟ್ ಬರ್ಲಿ ಮಗನಿಗೆ ಅಂತೇಳಿ. ಅದ ನನಗೆ 5,000 ನೀನೇ ಹಿಡ್ಕೋ, ನನಗ್ ಬೈಕ್ ಬೇಕು ಬೈಕ್ ಬೇಕು ಬಾರಿ ಕೇಳ್ತಾ ಇದ್ದೆ. ಇದ 5,000 ಉಳಿಸಿದ್ಯಲ್ಲಪ್ಪ, ಇದೇ ತರ ನೀನ್ ಉಳಿಸು, ನಾನೀಗ ಸಾಲ ಅಂತ ಕೊಡ್ತೀನಿ ನಿನಗೆ ಅಂತೇಳಿ ಬೈಕ್ ಕೊಡ್ಸಿದ್ರು. ಬೈಕ್ ಕೊಡ್ಸಿದ್ರೆ ನಾನು ತೋಟಕ್ ಓಡಾಡಿದ್ದೀನಿ ಅಂತ. ಬೈಕ್ ತಗೊಂಡು ಬೈಕ್ ಹೊಡೆಯೋ ಹುಚ್ಚಿಗೆ ತೋಟಕ್ ಹೋಗಕ್ ಶುರು ಮಾಡಿದೆ. ಅದರಲ್ಲಿ ನೆಕ್ಸ್ಟ್ ಸಲ ಬೆಳೆ ಹೇಳಿದಾಗ ನಮ್ಮ ಅಪ್ಪನ ಹತ್ರ ಕೇಳ್ದೆ, ಅಲ್ಲಿ ಲೇಬರ್ಸ್ ಹತ್ರ ಕೇಳ್ಕೊಂಡು ಮಾಡಿದೆ. 5,000 ಲಾಸ್ ಆಯ್ತು. ಏನ್ ತೋಟ ಅದು? ಅಡಿಕೆ ತೋಟವಾ? ಅಡಿಕೆ ತೋಟ. ಗದ್ದೆನ ಆಕ್ಚುಲಿ ನನಗೆ ಬಿಟ್ಕೊಟ್ಟಿದ್ರು, ಮಾಡು ನೀನು ಅಂತೇಳಿ. ನಿನ್ಗೆ ಯಾವ್ದು ಬೇಕಂತ ಸೆಲೆಕ್ಟ್ ಮಾಡ್ಕೊಂಡು ಮಾಡ. ತೋಟ ಮಾಡೋದಕ್ಕೆ ರೈತರುಗಳಿದ್ರು, ಹಾಗಾಗಿ ಗದ್ದೆ ಬೇರೆಯವ್ರಿಗೆ ಗುತ್ತಿಗೆ ಕೊಡ್ತಾ ಇದ್ರಲ್ಲ, ನೀನೇ ಮಾಡು ಅಂತ ಕೊಟ್ರು. ಸೆಕೆಂಡ್ ಟೈಮ್ ಮಾಡಿದಾಗ ಲುಕ್ಸಾನ್ ಆಗ್ಬಿಡುತ್ತೆ. ತಂದೆಗೆ ಬಂದು ಹೇಳ್ದೆ, ಹೀಗೆ ಲುಕ್ಸಾನ್ ಆಗ್ಬಿಡುತ್ತಪ್ಪ ಅಂತೇಳಿ. ಲಾಸ್ಗಿಂತ ಅನುಭವ ಮುಖ್ಯ ಅಲ್ವಾ ನವೀನ್? ಹೌದು. ಲಾಸ್ ಆಯ್ತು ಅಂತ ಬೇಜಾರು ಮಾಡ್ಕೊಳ್ಳೋಕ್ಕಿಂತ ನಾವು ಎಲ್ಲಿ ಲಾಸ್ ಆಗಿದೆ ಅನ್ನೋದನ್ನ ಹುಡುಕಿ ಪುನಃ ಲಾಭ ತೆಗಿಯೋದು ಬುದ್ಧಿವಂತಿಕೆ. ಫೇಲ್ಯೂರ್ ಇಸ್ ದಿ ಸ್ಟೆಪ್ ಫಾರ್ ಸಕ್ಸಸ್ ಅಂತೇಳಿ. ಮತ್ತೆ ನಾನು ಮೌಂಟೇನಿಯರಿಂಗ್ ಮಾಡ್ತಾ ಇದ್ದಿದ್ರಲ್ಲೂ ಒಂದು ವರ್ಡಿಂಗ್ ಹಾಕಿದ್ರು, ಸಕ್ಸಸ್ ಲೈಸ್ ಇನ್ ಕರೇಜ್ ಅಂತೇಳಿ. ನನ್ಗೇನು ಧೈರ್ಯ ಗೆಡ್ಲಿಲ್ಲ, ಮತ್ತೆ ನಮ್ ತಂದೆ ಒಂಥರ ಕುಶನಿಂಗ್ ಇದ್ದಂಗಿದ್ರು, ಯಾವ್ದಕ್ಕೂ ನನಗೆ ಡಿಸ್ಕರೇಜ್ ಮಾಡ್ತಾ ಇರ್ಲಿಲ್ಲ. ಏನೇ ಮಾಡ್ತೀನಿ ಅಂದ್ರು, ದುಡ್ಡು ಹಾಳು ಮಾಡ್ತೀನಿ ಅಂತ ಹೇಳಿದ್ರು ಕೂಡ ಅದರಿಂದ ಅನುಭವ ತಗೊಂಡಂತ ತಗೊಳ್ಳಿ ಅನ್ನೋ ಹೇಳೋ ಭಾವನೆ ಅವರು ಇದ್ರು ನಮ್ ತಂದೆ. ಆಕ್ಚುಲಿ ನನಗೆ ಅವರೇ ಕೃಷಿ ಇಲ್ಲಿ ಇಂಟ್ರೆಸ್ಟ್ ಬರೋದಕ್ಕೆ ಕಾರಣ. ನಾವು ಬಿಸ್ನೆಸ್ ಮ್ಯಾನ್ ಫ್ಯಾಮಿಲಿ ಆದ್ರೂ ಕೂಡ ನನಗೆ ಕೃಷಿ ಕಡೆ ಒಲವು ಜಾಸ್ತಿ ಇತ್ತು. ಅದ್ರ ಮೇಲೆ ನಾನು ಫುಲ್ ಟೈಮ್ ಕೃಷಿಗೆ ಇನ್ವಾಲ್ವ್ ಆದೆ. ಫ್ಯಾಮಿಲಿ ಡಿವೈಡ್ ಆಯ್ತು, ಇನ್ಯೋವೇಟಬಲ್ ಆಗಿ ನನ್ನ ಹೆಗಲ ಮೇಲೆ ಜವಾಬ್ದಾರಿ ಬಿತ್ತು. ತಂದೆ ಫೈನಾನ್ಸ್ ಇತ್ತು, ಟ್ರಾವೆಲ್ಸ್ ಇತ್ತು, ನಾನು ಅದನ್ನು ನೋಡ್ಕೊಳ್ಳಲ್ಲಪ್ಪ, ನಾನು ಕೃಷಿನೇ ಮಾಡ್ತೀನಿ ಅಂತ ಚೂಸ್ ಮಾಡಿದೆ. ಸರಿ ಅಂತೇಳಿ ನಮ್ಮ ತಂದೆನೂ ನನಗೆ ಯಾವುದಕ್ಕೂ ಇಂಟರ್ಫಿಯರ್ ಆಗಲಿಲ್ಲ, ಸಪೋರ್ಟ್ ಮಾಡಿದ್ರು. ಅವ್ರ ಹತ್ರ ಗೈಡೆನ್ಸ್ ತೊಗೊಂತಾನೆ ನಾನು ಮಾಡ್ತಾ ಇದ್ದೆ ಕೃಷಿ. ಆದ್ರೆ ವೈವಿಧ್ಯಮಯವಾಗಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ಬೇಕು ಅನ್ನೋ ಒಂದು ಹುಚ್ಚಿತ್ತು. ನಿಮ್ಗೆ ಅವಾಗ್ಲೇ ಗೊತ್ತಿತ್ತು ಈ ಆರ್ಗ್ಯಾನಿಕ್ ಫಾರ್ಮಿಂಗ್? ನಾವು ಹುಟ್ಟು ಬೆಳೆದಿದ್ದು ಶೃಂಗೇರಿ ಮಲ್ನಾಡಲ್ಲಿ ಆಗಿದ್ರಿಂದ ಅಲ್ಲಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡೋದು ಜನ ಮೊದಲಿಂದ. ರಾಸಾಯನಿಕಗಳ ಬಳಕೆ ಬಹಳ ಕಡಿಮೆ ಇತ್ತು, ಹಾಗಾಗಿ ಆ ಮೆಥಡ್ ಅಲ್ಲಿ. ಮತ್ತೆ ನನಗೆ ಹುಳ ಗಿಡ ಪ್ರಾಣಿಗಳು ಸಾಕೋದು, ನನ್ನ ಮನೇಲಿ ಅವಾಗ ಒಂದು 7-8 ತರ ಪ್ರಾಣಿನೂ ಸಾಕಿದ್ದೆ. ಗಿಣಿ, ನಾಯಿ, ಬೆಕ್ಕು, ಪ್ರತಿಯೊಂದು ಅಳಿಲು ಸಮೇತ ಸಾಕಿದ್ದೆ ನಾನು. ಎಲ್ಲ ಒಟ್ಟೊಟ್ಟಿಗೆ ಒಂದಕ್ಕೊಂದು ತಿನ್ನಂತ ಪ್ರಾಣಿಗಳಿದ್ರು ಕೂಡ ಅವಕ್ಕೆ ದೋಸ್ತಿ ಮಾಡಿದ ಫೋಟೋಗಳಿದಾವ ನನ್ನ ಹತ್ರ. ಹಳೆದು ನಾಯಿಗೆ ಅದರ ಹಾಲು ಬೆಕ್ಕು ಕುಡಿತಿರೋದು, ಅಳಿಲು ಮತ್ತೆ ಬೆಕ್ಕು ಅದ್ರ ಮೇಲೆ ಓಡಾಡ್ತಾ ಇರೋದು, ಅವೆಲ್ಲ ನೋಡಿ ನನ್ನ ಫ್ರೆಂಡ್ ಸರ್ಕಲ್ ಎಲ್ಲ ತುಂಬಾ ಅಟ್ರಾಕ್ಟ್ ಆಗಿದ್ರು. ನಿಮಗೆ ಕೃಷಿಯ ಬಗ್ಗೆ ಪ್ರಾಣಿ ನೇಚರ್ ಇಲ್ಲೂ ಸಹ ತಂದೆಯವರಿಗೆ ನಿಮ್ ಪಾಲಿಗೆ ಬಂದಿತ್ತು. ಆ ತೋಟವನ್ನ ನೀವು ನೋಡೋಕೆ ಶುರು ಮಾಡಿದ್ರಿ. ಅವಾಗ ಬರೀ ಅಡಿಕೆ ಅಷ್ಟೇ ಇತ್ತ? ಅಡಿಕೆ, ಗದ್ದೆ, ತೆಂಗು, ಬಾಳೆನೂ ಹಾಕೋರು, ಶೇಂಗಾ ಆ ಟೈಮಲ್ಲಿ ಹಾಕ್ತಾ ಇದ್ರು. ಯಾವಾಗ ಇದು ಟೆಕ್ನಾಲಜಿ ಅಂತ ಬಂತು, ಶೇಂಗಾ ಎಲ್ಲ ಬಿಟ್ಟು ಕಮರ್ಷಿಯಲ್ ಕ್ರಾಪ್ ಕಡೆ ಜನ ಒಲವು ತೋರ್ಸಕ್ ಶುರು ಆಗಿ ಎಲ್ಲ ಅದನ್ನು ಗದ್ದೆ ತೆಗೆದು ಅಡಿಕೆ ಮಾಡಕ್ ಶುರು ಮಾಡ್ಬಿಟ್ರು. ಆದ್ರೆ ನಾನೀಗ ಗದ್ದೆ ಜಾಗನ ಗದ್ದೆಯಾಗೆ ಉಳಿಸ್ಕೊಬೇಕು ಅಂತೇಳಿ ನೈಸರ್ಗಿಕ ಕೃಷಿ ಪದ್ಧತಿ ಸುಭಾಷ್ ಪಾಳೇಕರ್ ಅವ್ರದ್ದು ಫಾಲೋ ಮಾಡ್ತಾ ಇದ್ದೀನಿ ನಾನು. ಭತ್ತ ಇನ್ನು ಬೆಳಿತಿದ್ದೀರ ಹಾಗಾದ್ರೆ? ಹೌದೌದು, ಭತ್ತ ಈಗ ಬೆಳೀತಾ ಇದ್ದೀವಿ, 2 ಎಕರೆ ಗದ್ದೆ ಇಡ್ಕೊಂಡಿದೀವಿ. ನಾಳೆ ದಿನ ಯಾವ್ದು ಜಾಗ ಹೇಗಿದೆ ಅದಕ್ಕೆ ತಕ್ಕಂಗೆ ಅನುಗುಣವಾಗಿ ನಾವು ಮಾಡ್ತಾ ಇದೀವಿ. ಈಗ ಸುಭಾಷ್ ಪಾಳೇಕರ್ ಪದ್ಧತಿಲೂ ಹೇಳೋದು ಇದನ್ನೇ, ನೀವು ಹೊರಗಡೆಯಿಂದ ಮಣ್ಣು ಏನು ತರ ಅವಶ್ಯಕತೆ ಇಲ್ಲ. ನಮ್ಮ ಇದ್ರೊಳಗೆ ಒಂದಕ್ಕೊಂದು ಕೋಆಪರೇಟ್ ಆಗುವಂತದ್ದು ಪ್ರಕೃತಿ ತತ್ವವಾಗಿ ಹೇಗೆ ಉಕೋ ಪುಕ್ಕ ಅವರು ಏನ್ ಹೇಳ್ತಾರೆ ಅದೇ ತರ ಸುಭಾಷ್ ಪಾಳೇಕರ್ ಅವರು ಹೇಳ್ತಾರೆ. ನಾವೇನಂದ್ರೆ ನಮ್ಮ ನೆಲಗಳು ಹಾಳಾಗಿದ್ದನ್ನ ಉತ್ತಮ ಸ್ಥಿತಿ ತಂದುಕೊಂಡು ಅದಕ್ಕೆ ಅನುಗುಣವಾಗಿ ಬೆಳೆನ ಹಾಕಿ ನಮ್ಮ ವಾತಾವರಣಕ್ಕೆ ಅನುಗುಣವಾಗಿ ಕ್ರಿಯೇಟ್ ಮಾಡಿ ವಾತಾವರಣ. ಕಣ್ಣಿಗೆ ಕಾಣದೇ ಇರೋಂತ ಸೂಕ್ಷ್ಮ ಜೀವಿ ಮಾಡೋ ಕೆಲಸದ ಬಗ್ಗೆ ನಮ್ಗೆ ಅರಿವಿಲ್ಲ. ನಾವು ಕೆಮಿಕಲ್ ಹಾಕೊಂಡು ಎಲ್ಲ ನೆಲಗಳು ಹಾಳು ಮಾಡಿ ಬರ್ಡ್ ಮಾಡ್ಕೊಂತಿದೀವಿ. ಹಾಗಾದ್ರೆ ನೀವೀಗ ನಿಮ್ಮ ತೋಟಕ್ಕೆ ಯಾವುದೇ ವಿಧವಾದಂತಹ ರಾಸಾಯನಿಕ ಪದಾರ್ಥವನ್ನ ಸಸ್ಯಗಳಿಗೆ ಬಳಸ್ತಾ ಇಲ್ಲ? ಬಳಸ್ತಾ ಇಲ್ಲ, ನಾವ್ ಯಾವ್ದೇ ಕೆಮಿಕಲ್ ಹಾಕ್ತಾ ಇಲ್ಲ, ಫರ್ಟಿಲೈಸರ್ ಹಾಕ್ತಿಲ್ಲ, ಬರೀ ಜೀವಾಮೃತ ಹಾಕ್ತಿವಿ. ಅದರಲ್ಲೂ ನಾನೀಗ ಮಲ್ಟಿಕ್ರಾಪ್ ಅವರು ಹೇಳಿದ ಮೆಥಡ್ ಅಲ್ಲಿ ಡಿಸ್ಟೆನ್ಸ್, ನಮ್ದು ಪ್ರಾಬ್ಲಮ್ಗಳು ಏನಿದಾವೆ ಅದನ್ನ ನೋಡ್ಕೊಂಡು ಇರುವೆದಾಗ್ಲಿ ಕೆಂಜಿಗಾದಾಗ್ಲಿ ಅವಕ್ಕೆ ಯಾವ್ದೇ ಪ್ರಾಣಿನ ಹಿಂಸೆನೆ ಮಾಡಕ್ ಬಿಡಲ್ಲ ನಾವು ಜಮೀನಲ್ಲಿ, ಹಾವು ಸಾಯಿಸಕ್ ಬಿಡೋದಿಲ್ಲ. ಅದರದ್ದೇ ಆದ ಸಮಸ್ಯೆಗಳು ಬರ್ತವೆ, ಅದನ್ನ ನಾವು ಓವರ್ಕಮ್ ಮಾಡೋ ಅಷ್ಟು ವ್ಯವಧಾನ ನಾವು ಇಟ್ಕೊಂಡ್ರೆ ಅದನ್ನ ಓವರ್ಕಮ್ ಮಾಡಬಹುದು. ಸರ್, ಈಗ ಅಡಿಕೆ ಮರಗಳಿಗೆ ಆಹಾರ ಬೇಕಲ್ಲ, ಏನ್ ಪೂರೈಕೆ ಮಾಡ್ತೀರಿ ಹೇಗೆ? ಈಗ ನಾವು ಸುಭಾಷ್ ಪಾಳೇಕರ್ ಮೆಥಡ್ ಅಲ್ಲಿ ಜೀವಾಮೃತ ಅಂತ ಹಾಕ್ತಿವಿ. ಎಷ್ಟು ಹಾಕ್ತೀರಿ? ಅದು ಅವ್ರು ಹೇಳೋ ಪ್ರಕಾರ 1 ಎಕರೆಗೆ 1 ಡ್ರಮ್ ಸಾಕು, 200 ಲೀಟರ್ ಡ್ರಮ್ ಸಾಕು ಅಂತಾನೆ ಅವ್ರು ಹೇಳೋದು. ಅದು ತಿಂಗಳಿಗೆ ಒಂದ್ಸಲ ಅನ್ನಂಗೆ, ವರ್ಷದಲ್ಲಿ ಮಳೆಗಾಲ ಒಂದ್ ಬಿಟ್ಟು 1-6 ಮಂತ್ ಹಾಕಿದ್ರು ಸಾಕು ಅಂತ ಅವ್ರು ಹೇಳೋದು. ಆದ್ರೆ ನಾನು ಆಲ್ರೆಡಿ ನಾವು ಕೆಮಿಕಲ್ ಹಾಕಿ ಡ್ಯಾಮೇಜ್ ಮಾಡಿರೋದ್ರಿಂದ ಎಕರೆಗೆ 3 ಡ್ರಮ್ ಇಟ್ಕೊಂಡಿದ್ದೀನಿ ನಾನು. ನಾನು ಆಲ್ರೆಡಿ ತುಂಬಾ ನಾಶ ಮಾಡಿದೀವಿ ನಾವು ಅಂತ ನನ್ನ ಅಭಿಪ್ರಾಯ ಅನಿಸ್ತಾ ಇರೋದು. ನಾವು ಪ್ರಕೃತಿ ನಾಶ ಮಾಡಿ ಸೂಕ್ಷ್ಮ ಜೀವಿನ ಹಾಳು ಮಾಡಿದೀವಿ ಅಂತ. ಯಾಕೆಂದ್ರೆ ನಾನು ಹೋಗಿದ್ ಸ್ಟಾರ್ಟಿಂಗ್ ಅಲ್ಲಿ ಸುಮ್ಮನೆ ಒಂದು ಗಿಡ ನೆಟ್ರೂ ಸೊಗಸಾಗಿ ಹುಟ್ಟತಾ ಇತ್ತು. ಈ ಗೊಬ್ಬರ ಹಾಕಿ ಗುಂಡಿ ಹಾಕಿ ನೆಟ್ರೂ ಆ ಗಿಡ ಕೊರಗಿ ಕೊರಗಿ ಒದ್ದಾಡೋದ್ ನೋಡಿದ್ರೆ ಸೂಕ್ಷ್ಮ ಜೀವಿಗಳು ಸತ್ತೋಗ್ಬಿಟ್ಟಿದಾವೆ. ಸರ್, ಈಗ ನೀವು ತೋಟಕ್ಕೆ ಎಂಟ್ರಿ ಕೊಟ್ರಲ್ಲ ಕೃಷಿ ಪ್ರಾರಂಭ ಮಾಡಿದಾಗ, ಅವತ್ತಿನ ಇಳುವರೆಗೂ ಇವತ್ತಿನ ಇಳುವರೆಗೂ ಏನಾದ್ರು ವ್ಯತ್ಯಾಸ ಆಗಿದೆಯಾ? ಹೌದು ಸರ್, ನಮ್ಮ ಅಜ್ಜ ನಮ್ಮ ತಂದೆ ಕಾಲದಲ್ಲಿ ನಾನು ಹೇಳೋ ಪ್ರಕಾರ 10 ಕ್ವಿಂಟಲ್ ಮೇಲೆ ಅಡಿಕೆ ತೆಗಿತಾ ಇದ್ರು. ನಾನೇನು ಭಾರಿ ಕೃಷಿಯಲ್ಲಿ ತುಂಬಾ ಸಾಧನೆ ಮಾಡಿದ್ದೀನಿ ಅಂತ ನಾನೇನು ಹೇಳ್ಕೊಂತಲ್ಲ. ಈಗ ನಮ್ದು 4 ಕ್ವಿಂಟಲ್ಗೆ ಇಳಿದಿತ್ತು ಕ್ರಮೇಣವಾಗಿ. 2-3 ವರ್ಷದಿಂದ ನಾವು ಸುಭಾಷ್ ಪಾಳೇಕರ್ ಮೆಥಡ್ ಮಾಡ್ತಾ ಇದೀವಿ. ಅದು ಮೆಥಡ್ ಅಲ್ಲಿ ಮಾಡಿದಾಗ 4 ಕ್ವಿಂಟಲ್ ಇದ್ದಿದ್ದು, ಈ ಸಲ ಈ ವರ್ಷದಿಂದ 5.5 ಕ್ವಿಂಟಲ್ಗೆ ಏರಿದೆ. ಈಗ ನಮ್ದು ಒಂದೇ ಕಾರಣದಲ್ಲಿ ನಾನೊಬ್ನೇ ಸೂಕ್ಷ್ಮ ಜೀವಿ ಬೆಳೆಸ್ತೀನಿ, ಸುಭಾಷ್ ಪಾಳೇಕರ್ ಪದ್ಧತಿ ಮಾಡ್ತೀನಿ ಅಂದ್ರೆ ಆಗೋದಿಲ್ಲ, ಅಕ್ಕಪಕ್ಕದವ್ರದ್ದು ಸಹಕಾರ ಬೇಕಾಗುತ್ತೆ. ಆದ್ರೆ ಈಗಿರೋ ಸ್ಥಿತಿಲಿ ನಾವು ಏನು ಖರ್ಚು ಕಮ್ಮಿ ಆಗಿ ನಮ್ದು ಉತ್ಪತ್ತಿ ಕ್ಯಾಲ್ಕುಲೇಷನ್ ಹಾಕಿ ಕೊಕ್ಕೋ ಬಾಳೆ ಪ್ರತಿಯೊಂದು ಮಿಶ್ರ ಬೆಳೆ ಹಾಕಿದಾಗ ನನಗೆ ಸಾಧಾರಣ 7 ಕ್ವಿಂಟಲ್ ಮೇಲೆ ಬಂದಂಗಾಗಿದೆ. ಇನ್ನು ನನಗೆ ನೆಕ್ಸ್ಟ್ ಇಂದ ಕೊಕ್ಕೋ ಬರೋದಿದೆ, ಅದ್ರ ಜೊತೆಗೆ ನಾನು ವೆನಿಲಾನು ಹಾಕ್ತಾ ಇದ್ದೀನಿ. ನಮ್ಮ ವಾತಾವರಣಕ್ಕೆ ಕಾಳ್ಮೆಂಟ್ ಸೂಟ್ ಆಗೋದಿಲ್ಲ ಅಂತ ನಾನು ವೆನಿಲಾಗೆ ಶಿಫ್ಟ್ ಮಾಡ್ಕೊಂತಾ ಇದ್ದೀನಿ. ಇವೆಲ್ಲದೂ ಮಾಡಿದ್ವಿ ಅಂದ್ರೆ ಜೊತೆಗೆ ನಾನು 1 ಆಳು 2 ಹೆಣ್ಣಾಳು ಇಟ್ಕೊಂಡೆ ಇಡೀ 15 ಎಕರೆ ತೋಟ ಜಮೀನನ್ನ ಮಾಡ್ತಾ ಇದ್ದೀನಿ ನಾನು, ಗದ್ದೆ ಸಮೇತ ಸೇರಿ. ಒಂದೊಂದು ನೆಲ ಒಂದೊಂದ್ ತರ ಇದೆ, ಅದನ್ನ ಅವ್ರಿಗೂ ಅರಿವು ಮಾಡಿಸಿ ನಾವು ಕೃಷಿ ಮಾಡೋದ್ರಲ್ಲಿ ಇರೋದ ಅವೈಲೇಬಿಲಿಟಿನ ಮ್ಯಾಕ್ಸಿಮಮ್ ಯೂಸ್ ಮಾಡೋದ್ರಿಂದ ಒಂದಕ್ಕೊಂದಕ್ಕೆ ಸಹಕಾರ ಆಗಿ ಅಲ್ಟಿಮೇಟ್ಲಿ ಅವ್ರು ಏನು ಲಾಭ ಉಳಿಸ್ತಾರ ಆ ಲಾಭಕ್ಕೆ ನಾವು ಬರಬಹುದು. ಬಂದೇ ಬರ್ತೀನಿ, ಬಂದಿದ್ದೀನಿ ಆಲ್ರೆಡಿ, 70% ಅಕ್ಯುರೇಸಿ ಬಂದಿದ್ದೀನಿ. ನೆಕ್ಸ್ಟ್ ಇನ್ನೊಂದು 3-4 ಇಯರ್ಸ್ ಒಳಗೆ ಅಡಿಕೆ ರೇಟ್ ಏನೇ ಬೀಳಿ ಬೀಳಿ ಎಲ್ಲ ವಾತಾವರಣ, ಮೊನ್ನೆ ಮಳೆಗೆ ತುಂಬಾ ಜನರದ್ದು ಇಳುವರಿ ಡೌನ್ ಆಯ್ತು. ಎಲ್ಲಾರ್ದು 100 ಚೀಲದ ಮೇಲೆ ನಾವು 5-6 ಜನ ಚೇಣಿ ಕೊಡ್ತೀವಿ, 5-6 ಜನರಲ್ಲಿ ಎಲ್ಲಾರ್ದು 100-150 ಚೀಲ ಡೌನ್ ಆಗಿದೆ ಇಳುವರಿ. ನಮ್ದು 75 ಚೀಲ ರೈಸ್ ಆಗಿದೆ. ಅಂದ್ರೆ ನಮ್ಮ ಗಿಡ ರೆಸಿಸ್ಟೆಂಟ್ ಆಗ್ತಾ ಇದೆ, ಎಂತ ವಾತಾವರಣ ಬಂದ್ರು ಅದರದ್ದಾದ ವಾತಾವರಣ ಕ್ರಿಯೇಟ್ ಮಾಡಿರೋದ್ರಿಂದ ಸೂಕ್ಷ್ಮ ಜೀವಿಗಳು ಏನ್ ಕೆಲಸ ಮಾಡತ್ತೆ ಅಂತ ಈ ರಿಸಲ್ಟ್ ಅಲ್ಲಿ ಗೊತ್ತಾಗ್ತಾ ಇದೆ ನನಗೆ. ಈಗ ಜೀವಾಮೃತ ಆಯ್ತು, ಪಂಚಾಮೃತ ಆಯ್ತು, ಈ ತರದ ಸಾವಯವ ಪದಾರ್ಥಗಳನ್ನ ನೀವೇ ಮಾಡ್ಕೊಳ್ಳೋದು ಅಂತ ಹೇಳಂದ್ರೆ ಸಗಣಿ ಬೇಕು. ಹೌದು, ಹಸು ಕಟ್ಕೊಂಡಿದ್ರೆ. ನಾನು ಸಿಟಿಯಿಂದ ಓಡಾಡ್ತಾ ಇರೋದ್ರಿಂದ ನಾನು ಈಗ ಅಲ್ಲಿ ನೆಕ್ಸ್ಟ್ ಅಲ್ಲೇ ವಾಸವಾಗಕ್ಕೆ ಇಷ್ಟಪಟ್ಟು ಇನ್ನೊಂದು ವರ್ಷ 1.5 ವರ್ಷದಲ್ಲಿ ನಮ್ಮ ಮಕ್ಳದ್ದು ಎಜುಕೇಶನ್ ಇದ್ರದ್ದು ಹೆಣ್ಮಕ್ಳೆ ಇರೋದ್ರಿಂದ ಸ್ವಲ್ಪ ಮನೆ ಕಡೆ ಇಲ್ಲಿ ಇರಬೇಕಾಗಿರೋದ್ರಿಂದ ನಾನು ಅಲ್ಲಿ ವಾಸ ಆಗಕ್ಕಾಗ್ತಿಲ್ಲ. ಇನ್ನೊಂದು 2 ಇಯರ್ಸ್ಗೆ ನಾನು ಅಲ್ಲೇ ಹೋಗಿ ಉಳಿದಾಗ 100% ನಂದಿದಾಗತ್ತೆ. ಅವರು ಹೇಳೋ ಪ್ರಕಾರ ದೇಸಿ ಆಕಳು ಸಾಕಕ್ ಹೇಳ್ತಾರೆ ಅವರು. ನಮ್ಮ ದೇಸಿ ಆಕಳದ್ದು ನಾವು ಜನಕ್ಕೆ ಏನಾಗಿದೆ ಹಾಲಿನಿಂದ ಓಡ್ತಾ ಇದೀವಿ ನಾವು, ಹಾಲು ಕಮ್ಮಿ ಕೊಡೋ ಆಕಳು, ಅದರಲ್ಲಿ ನಮ್ಮ ಸೂಕ್ಷ್ಮ ಜೀವಿ ಔಷಧಿ ಗುಣಗಳು ತುಂಬಾನೇ ಇರುತ್ತೆ ಅಂತ. ನಾನು ಅದಕ್ಕಾಗಿ ನನಗೆ ಮೇಂಟೈನ್ ಅಲ್ಲಿ ಹಳ್ಳಿಲಿ ಕಸಾಯಿಖಾನೆಗೆಲ್ಲ ಕತ್ಕೊಂಡು ಹೋಗ್ತಾರಂತೇಳಿ ನನ್ನ ಕೆಲಸದವನಿಗೆ ನಾಟಿ ಆಕಳು ಕೊಡಿಸಿದ್ದೀನಿ. ಅವನು ಅದರಿಂದ ಸಗಣಿ ತಂದು ಕೊಡ್ತಾನೆ. ಪಕ್ಕದ ಹಳ್ಳಿಯಲ್ಲಿ ಇರೋ ನಾಟಿ ಆಕಳ ಅವರಿಗೆ ಡ್ರಮ್ ಕೊಟ್ಟು ಬಿಟ್ಟಿದ್ದೀನಿ, ಅವರು ಗಂಜಲ ಒಟ್ಟು ಮಾಡಿ ಕೊಡ್ತಾರೆ. ದ್ವಿದಳ ಧಾನ್ಯ 2 ಕೆಜಿ, ಬೆಲ್ಲ 2 ಕೆಜಿ, 1.5 ಹಾಕಿದ್ರು ನಡೆಯುತ್ತೆ. 2 ದಿನದಿಂದ 10 ದಿನದೊಳಗೆ ಅದನ್ನ ಫಲವತ್ತಾಗಿದ್ದ ಒಂದಿಷ್ಟು ಮುಷ್ಟಿ ಮಣ್ಣು ಹಾಕಿದ್ರೆ ಸೂಕ್ಷ್ಮಜೀವಿ ಬೆಳೆಯತ್ತೆ. ಅದು ಮಾಡ್ತಾ ಹೋದಂಗೆ ಗೊತ್ತಾಗತ್ತೆ, ಪಾಯಸ ಆದಂಗೆ ಆಗತ್ತೆ. ಆ ದಿನದಲ್ಲಿ ಬಂದಾಗ ಮಾಯಿಶ್ಚರ್ ನೆಲದಲ್ಲಿ ತೇವಾಂಶ ಉಳಿಸ್ಬಿಟ್ಟು ಅವಾಗ ಚೆಲ್ಲಿದ್ರೆ ಸೂಕ್ಷ್ಮಜೀವಿ ಲಕ್ಷಗಟ್ಟಲೆ ಇರೋದು ಕೋಟಿಗಟ್ಟಲೆ ಆಗತ್ತೆ. ಅದಕ್ಕೆ ಪೂರಕವಾಗಿ ನಾವು ಕಸ ಸಾದ್ರೆ ಸನ್ಲೈಟ್ ನೆಲಕ್ಕೆ ಬೀಳದಿರಂಗೆ ನಾವು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಬೇಕು. ಹೇಗೆ ಮಾಡೋದನ್ನ, ಮಲ್ಚಿಂಗ್ ಏನಾದ್ರು ಮಾಡ್ತೀರಾ? ಹಾ, ಈಗ ನೀವು ನಮ್ಮ ಜಮೀನಿಗೆ ಬಂದಾಗ ನಿಮ್ಗೆ ಗೊತ್ತಾಗತ್ತೆ. ಈಗ ಲೈವ್ ಮಲ್ಚಿಂಗ್ ಬಿಟ್ರೆ ಸ್ಟ್ರಾ ಮಲ್ಚಿಂಗ್ ಅಂತ 2 ಮೆಥಡ್ ಇದೆ. ನಾವೀಗ ಸ್ಟ್ರಾ ಮಲ್ಚಿಂಗ್ ಕಸನೆಲ್ಲ ಒಂದು ಲೈನ್ ಕಾಲುವೆಯಲ್ಲಿ ಇರತ್ತೆ, ಒಂದು ಲೈನ್ ಎತ್ತರ ಭಾಗದಲ್ಲಿ ಸ್ಟ್ರಾ ಮಲ್ಚ್ ಮಾಡ್ತೀವಿ, ತಗ್ಗಿನ ಜಾಗದಲ್ಲಿ ನಾವು ಲೈವ್ ಮಲ್ಚಿಂಗ್ ಬಿಟ್ಕೊಂಡಿದೀವಿ ಕಳೆನ. ಈ ಕಳೆ ಸವ್ರ ಬಿಟ್ಟು ಆ ಸ್ಟ್ರಾ ಮೇಲೆ ಹಾಕ್ತೀವಿ ನಾವು, ಹಾಗಾಗಿ ಸನ್ಲೈಟ್ ಪೆನಿಟ್ರೇಟ್ ಆಗೋದಿಲ್ಲ. ಜೊತೆ ಕೊಕ್ಕೋ ಇರೋದ್ರಿಂದ ಶೇಡ್ ಕ್ರಿಯೇಟ್ ಆಗಿದೆ, ಬಾಳೆ ಇರೋದ್ರಿಂದ ಶೇಡ್ ಕ್ರಿಯೇಟ್ ಆಗಿದೆ. ಆದರೆ ಈ ಅಡಕೆ ಕೊಯ್ಯೋ ಟೈಮಲ್ಲಿ ಅಡಕೆಗಳು ಮಿಸ್ ಆಗತ್ತೆ ಅನ್ನೋದು ಒಂದೇ ಕಾರಣಕ್ಕೆ ನಾವು ಕಳೆನ ಸವರ್ತೀವಿ. ನಾವು ಮಿಷನ್ ಬಳಸೋದಿಲ್ಲ, ಟ್ರ್ಯಾಕ್ಟರ್ ಬಳಸೋದಿಲ್ಲ, ಏನಿಲ್ಲ, ಮ್ಯಾನ್ಯಲ್ಲೇ ಮಾಡೋದಿಲ್ಲ. ಈಗ ಡೆನ್ಸಿಟಿ ಜಾಸ್ತಿ ಆದಾಗಿಂದ ಕಳೆನೂ ತೆಳ್ಳಗಾಗಿದೆ. ಒಂದ್ಸಲ ಸವರ್ ಬಿಟ್ವಿ ಅಂದ್ರೆ ನಮ್ಗೆ ಇಡೀ ವರ್ಷ ಕಳೆ ಎತ್ತರ ಆಗದೇ ಇಲ್ಲ. ಅಲ್ಲಿ ಸನ್ಲೈಟ್ ಬಂದಾಗಲೇ ಅದು ಡೆನ್ಸಿಟಿ ಜಾಸ್ತಿ ಆಗೋದು. ಮತ್ತೆ ಸ್ಪ್ರಿಂಕ್ಲರ್ ಇರೋದ್ರಿಂದ ಹದವಾಗಿ ನೀರು ಆಯತ್ತೆ ಬಿಟ್ರೆ ಹಾಯಿ ನೀರು ಕೊಟ್ಟಾಗ ಆಗುವಂತದ್ದು ಕಳೆಗಳು ಸ್ಪ್ರಿಂಕ್ಲರ್ ನೀರಲ್ಲಿ ಆಗೋದಿಲ್ಲ, ಕಳೆ ಸಮೇತ ಬದಲಾಗ್ತದೆ. ನಾವು ಹೊರಗಡೆಯಿಂದ ಮಣ್ಣು ತಂದಾಗ ನಮ್ಗೆ ವಿಚಿತ್ರ ವಿಚಿತ್ರ ಕಳೆಗಳು ಹುಟ್ಟಾಕವು ನಮ್ಮ ಜಮೀನಲ್ಲಿ. ಈಗ ನಮ್ಮಲ್ಲಿ ಮಲ್ನಾಡಲ್ಲಿ ಏನ್ ಬೆಳೆಯುತ್ತೋ ಅಂತ ಹುಲ್ ಬೆಳೀತಾ ಇದೆ. ತೆಳ್ಳಗಾಗಿ ನಮ್ಗೆ ಸೌರಕ್ಕೆ ಭಾರಿ ಸುಲಭವಾಗಿ ಒಂಥರ ವೆಲ್ವೆಟ್ ತರ ಕಳೆಗಳು ಶುರು ಆಗಿದಾವೆ. ಈ ಹೊರಗಡೆಯಿಂದ ಮಣ್ಣು ತಂದು ಹಾಕಲ್ಲ ನೀವು? ಹಾಕೋದೇ ಇಲ್ಲ, ಮಣ್ಣು ಹೊರಗಡೆಯಿಂದ ತಂದು ಹಾಕೋದು ಸುಮಾರು 6-7 ವರ್ಷ ಆಯ್ತು. ಲಾಸ್ಟ್ ಅಲ್ಲಿ ಒಂದು ಹೊಂಡ ಇತ್ತು, ಅಲ್ಲಿ ಸುತ್ತಲೂ ಎಲ್ಲರೂ ನಮ್ಮ ತೋಟ ಎದ್ದಿ ನೆರಳಾಗಿದ್ರಿಂದ ನಮ್ಗೆ ಶೀತಕ್ಕೆ ಭತ್ತನೂ ಬರ್ತಾ ಇರ್ಲಿಲ್ಲ, ಅಲ್ಲಿ ತೋಟನೂ ನಡಕಾಗಲ್ಲ ಅಂತ ಅದೊಂದು 3/4 ಎಕರೆಗೆ ನಾವು ಮಣ್ಣು ಹೊಡೆದ್ವಿ. ಮತ್ತು ಭವಿಷ್ಯದಲ್ಲಿ ಎಮರ್ಜೆನ್ಸಿ ಅನ್ನೋದು ಒಂದು ಮಣ್ಣು ಬೇಕಾಗ್ತದೆ ಅಂತ ಒಂದು ಫಲವತ್ತಾಗಿದ್ ಮಣ್ಣು ತಂದು ಅದನ್ನೇ ಸೂಕ್ಷ್ಮ ಜೀವಿಗಳಿಗೆ. ಈಗ ನಮ್ಮನ್ನೆಲ್ಲ ಸತ್ತೋಗಿರೋದ್ರಿಂದ ನಾವು ಅದೇ ಮಣ್ಣು ಹಾಕಿದ್ರೆ ಒಳ್ಳೆ ಸೂಕ್ಷ್ಮ ಜೀವಿಗಿಂತ ಫಾಸ್ಟ್ ಆಗಿ ಕೆಟ್ಟ ಸೂಕ್ಷ್ಮ ಜೀವಿ ಬೆಳೆಯುತ್ತೆ. ನಾವು ಹೇಳ್ತಾರದ್ ಅದನ್ನೇ ಸುಭಾಷ್ ಪಾಳೇಕರ್ ಮೆಥಡ್ ಅಂತ ನಾವು ಬ್ಲೈಂಡ್ ಆಗಿ ನಂಬ್ಕೊಂಡು ಒಂದ್ ಇಡೀ ಮಣ್ಣು ಹಾಕ್ರಿ ಅಂತಾರೆ. ನಮ್ಮೆಲ್ಲ ಸತ್ತೋಗಿದ ನೆಲದ ಮಣ್ಣು ನಾವು ಹಾಕಿದ್ರೆ ಕೆಟ್ಟ ಸೂಕ್ಷ್ಮ ಜೀವಿನೇ ಬೆಳೆಯುತ್ತೆ. ಅದಕ್ಕಾಗಿ ಹೊರಗಡೆಯಿಂದ ಮಣ್ಣು ಅಲ್ಲಲ್ಲೇ ಬಿಡಿಸಿ ಆ ಗುಪ್ಪೆ ಕೆರೆ ಬುಗೋಡು ನೆರಳಲ್ಲಿ ಇಟ್ಟಿದೀವಿ, ಅದನ್ನೇ ಸೂಕ್ಷ್ಮ ಜೀವಿಗೆ ಹಾಕ್ತಾ ಹೋಗ್ತೀವಿ. ಬಿಟ್ರೆ ಅರಳಿ ಮರದ ಬುಡದ ಮಣ್ಣು ಹಾಕಿದ್ರೆ ತುಂಬಾ ಉತ್ತಮ ಅಂತ ಹೇಳ್ತಾರೆ. ಮತ್ತೆ ತೋಟದ ಫಲವತ್ತತೆ ಜಾಸ್ತಿ ಆದಂಗೂ ಕಳೆ ಜಾಸ್ತಿ ಆಗತ್ತೆ, ಕಳೆ ಜಾಸ್ತಿ ಬೆಳೆಯುತ್ತೆ ಅಂತಾರೆ. ಅಲ್ಲ, ಎಲ್ಲದಕ್ಕೂ ಫೈನಲ್ ಇರೋದೇ ಸನ್ಲೈಟ್, ಸೂರ್ಯನ ಕಿರಣನೇ ಇಂಪಾರ್ಟೆಂಟ್ ಇರೋದು ನಿಮಗೆ. ಕಾಡಲ್ಲಿ ಈಗ ಫಾರೆಸ್ಟ್ ಕೆನಪಿ ನೋಡಿದ್ರೆ ನಾನು ಮೌಂಟೈನಿಯರಿಂಗ್ ಟ್ರೆಕ್ಕಿಂಗ್ ಎಲ್ಲ ಸಣ್ಣ ಹುಡುಗನಿಂದನೂ ಮಾಡಿದ್ರಿಂದ ಪಶ್ಚಿಮ ಘಟ್ಟ ಎಲ್ಲ ಓಡಾಡಿದ್ದೀನಿ, ಕೇರಳನು ಓಡಾಡಿದ್ದೀನಿ, ನಮ್ಮ ಕಾರವಾರದಿಂದ ಮಂಗಳೂರವರೆಗೂ ಇರೋ ಬರೋ ಗುಡ್ಡ ಎಲ್ಲ ಮಲ್ನಾಡಲ್ಲೇ ಹುಟ್ಟು ಬೆಳೆದಿದ್ರಿಂದ ನನಗೆ ಅಲ್ದು ಗೊತ್ತಿರೋದ್ರಿಂದ ಅಲ್ಲಿ ಕಾಡಲ್ಲಿ ಹೇಗೆ ಕ್ಲೈಂಬರ್ಸ್ ಇಂದ ಹಿಡಿದು ಕ್ರೀಪರ್ಸ್ ಇಂದ ಹಿಡಿದು ಮರಗಳು ಫಾರೆಸ್ಟ್ ಕೆನಪಿಲ್ ಹೇಗೆ ಬೆಳೆಯತ್ತೆ, ಸನ್ಲೈಟ್ ಅನ್ನು ಹೇಗೆ ಯೂಸ್ ಮಾಡುತ್ತೆ, ಹಾಗೆ ನಿಮ್ ಸನ್ಲೈಟ್ ಏನ್ ನೆಲಕ್ಕೆ ಬರದೇ ಇದ್ದಾಗ ಕಳೆ ದಪ್ಪ ಆಗೋದೇ ಇಲ್ಲ ಅಂತ ನಾನು ಹೇಳ್ದಲ್ಲ. ದಪ್ಪ ಆಗುವಂತ ಕಳೆಗಳು ಬೇರೆ ರೀತಿ ಕಳೆನೆ ಹುಟ್ಟತಾ ಇದಾವೆ. ಈಗ ನಾವು ಫುಡ್ ಚೈನ್ ಕಟ್ ಮಾಡಿಬಿಟ್ಟಿದೀವಿ. ಆ ಫುಡ್ ಚೈನ್ ಅನ್ನು ನಾವು ಕ್ರಿಯೇಟ್ ಮಾಡಿದಾಗ ನಿಮ್ಮಲ್ಲಿ ಒಂದ್ರದ್ದು ಬೆಳೆ ಒಂದು ಕಾದಾರ ಆಗತ್ತೆ, ಒಂದು ಕೀಟನ ಇನ್ನೊಂದು ತಿನ್ನತ್ತೆ, ಹೀಗೆ ಆಟೋಮೆಟಿಕ್ ಆಗಿ ಬೆಳೆಯುತ್ತೆ. ಉದಾಹರಣೆಗೆ ನಮ್ಮ ತೋಟದಲ್ಲಿ ಇಲಿ ಕಪ್ಪೆ ಪ್ರತಿಯೊಂದು ಬೆಳೀತಾ ಇದಾವೆ. ಆ ಕಪ್ಪೆ ಹುಡ್ಕೊಂಡು ಕೆರೆ ಹಾವು ಬರ್ತಾ ಇದೆ. ಆ ಕೆರೆ ಹಾವು ಬಂದ ಕೂಡಲೇ ನಮ್ಮ ಬಾಳೆಗೆ ಕಮಳಿ ಹುಳ ಬರುತ್ತೆ. ಕೆಮಿಕಲ್ ಹೊಡೆದ್ಬಿಡೋಣ ಅಂತ ನನ್ನ ತಮ್ಮ ಕೆಲಸದವನು ಹೇಳ್ದ, ಬೇಡ ಕಣ ಅಂದೆ. ಆಟೋಮೆಟಿಕ್ ಆಗಿ ಕಾಗೆಗಳು ಬರಕ್ ಶುರು ಆದ್ವು. ಕಾಗೆ ಬಂದು ಆ ಎಲೆನ ಕುಕ್ಬಿಟ್ಟು ಕಮಳಿ ಹುಳ ತಿನ್ನಕ್ ಶುರು ಮಾಡ್ತು. ಪಕ್ಕದಲ್ಲಿ ಅವರು ಇಲಿಗಳಿಗೆ ಔಷಧಿ ಇಟ್ರು. ನಮ್ದಲ್ಲಿರೋ ನಾಲ್ಕು ಕೆರೆ ಹಾವು ಸತ್ತೋಯ್ತು. ಕಾಗೆ ಬರೋದು ಬಿಟ್ಬಿಟ್ವು. ಕಾಗೆ ಅಷ್ಟು ಸೂಕ್ಷ್ಮ ಯಾವುದು ಇಲ್ಲ. ನಮ್ಮ ನೆಲದಲ್ಲಿ ನಾವು ವಿಷ ಹಾಕಿದೀವಿ ಅಂತ ಗೊತ್ತಾದ್ರೆ ಜೇನು ಕಾಗೆ ಮೇನ್ ಸೂಕ್ಷ್ಮ ಕೊಡತ್ತೆ. ನಿಮ್ಮಲ್ಲಿ ಜೇನ್ ಬರ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ಕೆಮಿಕಲ್ ಹಾಕ್ತಾ ಇದ್ದೀರಾ ಅಂತ, ನಿಮ್ಮಲ್ಲಿ ಕಾಗೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಕೆಮಿಕಲ್ ಇಡ್ತಾ ಇದ್ದೀರಾ ಅಂತ ಅರ್ಥ. ಈ ಪ್ರಾಣಿಗಳೇ ನಮ್ಗೆ ಹೇಳ್ಬಿಡುತ್ತೆ. ಈಗ ಮಳೆ ಬರುತ್ತೆ ಅಂದಾಗ ಕಪ್ಪೆ ಹೆಕ್ಕೂಗತ್ತೆ. ಅವುಗಳಿಗೆ ನಮ್ಗಿಂತ ಜಾಸ್ತಿ ಸೆನ್ಸಿಟಿವಿಟಿ ಇರೋದ್ರಿಂದ ನಾವು ಪ್ರಾಣಿ ಪಕ್ಷಿಗಳಿಂದನೇ ನಾವು ಅರ್ಥ ಮಾಡ್ಕೊಬಹುದು. ನಮ್ಮ ನೆಲ ಮತ್ತೆ ಗಿಡದ ಎಲೆಗಳಲ್ಲೇ ನಾವು ನೋಡಬಹುದು ನಮ್ಮ ವಾತಾವರಣ ಏನಿದೆ ಅಂತೇಳಿ, ಗಿಡದ ಮುಖದಲ್ಲೇ ಗೊತ್ತಾಗ್ಬಿಡುತ್ತೆ. ಈಗ ಅಂತರ್ಬೆಳೆಯಾಗಿ ತಾವು ಕೋಕೋ ಮತ್ತೆ ಬಾಳೆಯನ್ನ ಬೆಳೀತಾ ಇದ್ದೀವಿ. ಈಗ ಅಂತರ ಎಷ್ಟಿಟ್ಟಿದ್ರಿ? ಅಡಿಕೆ ಮರಗಳ ನಡುವೆ ಇಟ್ಟಿದ್ರು ಅಥವಾ ಬೇರೆ ಸಾಲಗಳನ್ನು ಮಾಡಿದಿರೋ? ಈಗ 9 ಅಡಿ ದಾಯದಲ್ಲಿ ಮೊದಲಿಂದ ನಮ್ಮ ಅಜ್ಜನ ಕಾಲದಿಂದ ನೆಟ್ಟಿರೋ ತೋಟಗಳವು. ಅದ್ರ ಮಧ್ಯದಲ್ಲಿ ನಾನು 9 ಅಡಿ ದಾಯದಲ್ಲಿ ಕೊಕ್ಕೋ ಹಾಕಿಟ್ಟಿದ್ದೆ. ಆವಾಗ ಕೆಮಿಕಲ್ ಯೂಸ್ ಮಾಡ್ತಿದ್ವಿ, ಇದರಿಂದ ಕೆಂಜಿಗ ಇರುವೆ ತುಂಬಾ ಆಗ್ಬಿಡ್ತು. ಮತ್ತೆ ಗಾಳಿ ಆಡ್ತಾ ಇರ್ಲಿಲ್ಲ ತೋಟದಲ್ಲಿ. ಗಾಳಿ ಆಡದೆ ಇರೋದ್ರಿಂದ ನಮ್ಮಲ್ಲಿ ನೀರಾವರಿ ಜಾಗ ಆಗಿದ್ರಿಂದ ನೀರ್ ನಿಲ್ಲತ್ತೆ, ಸೊಳ್ಳೆಗಳು ತುಂಬಾ ಆಗ್ತವೆ. ನಾವು ಲೇಬರ್ಸ್ಗಳಿಗೆ ಕೊಕ್ಕೋನ ಮೇಲಿಂದ ತಗೊಂಬಂದು ಮಾಡೋ ಬದಲಿಗೆ ಒಡೆದು ಬಿಟ್ಟು ತಗೊಂಬರ್ರಿ, 10 ಚೀಲ ನೀವು ಕೊಕ್ಕೋ ತರೋ ಬದಲಿಗೆ ಅಲ್ಲಲ್ಲೇ ಒಡೆದು ಬಿಟ್ಟು ತನ್ನಿ ಅಂತ ಹೇಳಿದ್ವಿ. ಅವರು ಕೆಂಜಿಗದ ಕಾಟ ಅಂದ್ರು. ಅನಿವಾರ್ಯವಾಗಿ ಮಧ್ಯದಲ್ಲಿ ಒಂದ್ಸಲ ಕೀಟನಾಶಕ ಬಳಸಿದ್ವಿ ಕೊಕ್ಕೋದಲ್ಲಿರೋ ಇರುವೆನ ಹೊಡೆಯಕ್ಕೆ. ಅವಾಗ ನಾವು ಮಲೆನಾಡಿಗೆ ಒಂದ್ ರೌಂಡ್ ಹೋದಾಗ ಒಬ್ರು ಯಜಮಾನರು ನಮ್ಮಲ್ಲಿ ಇದು ಕೆಂಜಿಗದ ಮೊಟ್ಟೆ ತಿನ್ನ ಇರುವೆ ಇದೆ ನೋಡು ಅಂತ ಹೇಳಿದ್ರು. ಆ ಇರುವೆ ತಂದು ಬಿಟ್ಟೆ ನನ್ನ ತೋಟದಲ್ಲಿ. ಈಗ ಫುಲ್ ಅಭಿವೃದ್ಧಿ ಆಗಿದೆ. ಮೊನ್ನೆ ನಾನು ನಮ್ಮ ಚಿಕ್ಕಪ್ಪವ್ರ ತೋಟದಲ್ಲಿ ತೆಂಗಿನ ಗರಿ ಅವರು ಎಲ್ಲ ಬೆಂಕಿ ಕೊಡ್ತಾರೆ, ನಾನು ತಗೊಂಡು ಹೋಗ್ತೀನಿ ಅಂತೇಳಿ ದುಡ್ಡು ಕೊಟ್ಟು ಅದನ್ನ ಗೊಂಚಲು ಮಾಡಿಸಿ ಅದ್ರಲ್ಲಿ ಇರುವೆ ಗೂಡು ಬೆಳೀತಾ ಇದೆ. ಅದ್ರದ್ದು ಕೆಂಜಿಗ ಮೊಟ್ಟೆ ತಿನ್ನ ಇರುವೆ ಅದನ್ನ ತಗೊಂಡೋಗಿ ನಾನು ಗಾಡಿಲಿ ಎತ್ತಾಕ್ಸಿ ಒಂದ್ ಕಡೆ ಗುಪ್ಪೆ ಮಾಡಿ ಅದಕ್ಕೆ ವಾತಾವರಣ ಕ್ರಿಯೇಟ್ ಮಾಡಿದೀನಿ. ಈಗ ಅಲ್ಲಿ ರೋಡ್ ಕ್ರಾಸ್ ಮಾಡೋದಿಲ್ಲ ಅದು ಇರುವೆ. ಅದಕ್ಕೆ ನಾನೇ ಮ್ಯಾನ್ಯುಯಲ್ ಆಗಿ ಹೇಗೆ ಮಲೆನಾಡಿಂದ ತಂದು ಒಂದ್ ಸೈಡ್ ಬೆಳೀತು ನದಿ ಸೈಡು, ಈಗ ಆಪೋಸಿಟ್ ಸೈಡಿಗೆ ನಾನು ಅದನ್ನ ಇರುವೆನ ಶಿಫ್ಟ್ ಓವರ್ ಮಾಡಿದ್ದೀನಿ. ಕ್ರಮೇಣವಾಗಿ ಅದು ಅಭಿವೃದ್ಧಿ ಆಗ್ತಾ ಬರುತ್ತೆ. ಇನ್ನೊಂದು ಏನಂದ್ರೆ ಒಂದಕ್ಕೊಂದು ಅದಕ್ಕೆ ಹೈವೇ ತರ 9 ಅಡಿ ದಾಯ ಕೊಕ್ಕೋ ಹಾಕಿದ್ರಿಂದ ಅದು ಹೈವೇ ತರ ಓಡಾಡವು. ಈಗ ನಾನು 18 ಅಡಿಗೆ ಮಾಡಿದ್ದೀನಿ, ಒಂದ್ ಮಧ್ಯದ ಲೈನ್ ತೆಗ್ದಿದ್ದೀನಿ, ಮಧ್ಯ ಬಾಳೆ ಹಾಕೊಂಡಿದ್ದೀನಿ. ಅವು ನೆಲ ಕೀಳ್ದು ಹತ್ತೋದಿಲ್ಲ. ನೆಲ ಕೀಳ್ದು ಹತ್ತು ಟೈಮ್ ವೇಸ್ಟ್ ಮಾಡೋ ಇದರಲ್ಲಿ ಆ ಇರುವ ಅಭಿವೃದ್ಧಿ ಬೇಗ ಆಗತ್ತೆ. ಈಗ ನಾವ ನಮ್ಮ ವಾತಾವರಣ ನಾವು ಅರ್ಥ ಮಾಡ್ಕೊಂಡು ನಾವು ಮಾಡ್ಬೇಕಾಗತ್ತೆ. ಒಟ್ಟಲ್ಲಿ ಕೃಷಿ ಅಂತ ಹೇಳಂತಂದ್ರೆ ನಾವು ಬದುಕಬೇಕು, ಸುತ್ತಲಿನ ಸೂಕ್ಷ್ಮ ಜೀವಿಯಿಂದ ಹಿಡಿದು ಪ್ರತಿಯೊಂದು ಪ್ರಾಣಿನೂ ಸಹ ಬದುಕಬೇಕು, ಸಹಜೀವನ ನಡೆಸಬೇಕು ಅನ್ನೋ ತರದಲ್ಲಿ ನೀವು ಸಹಜ ಕೃಷಿ ನೈಸರ್ಗಿಕ ಕೃಷಿಯನ್ನು ಮಾಡ್ಕೊಂಡು ಬರ್ತಾ ಇದ್ದೀರಿ. ಆದ್ರೆ ನವೀನ್ ಅವರೇ, ಈಗ ಅಡಿಕೆಗೆ ಒಳ್ಳೆ ಬೇಡಿಕೆ ಇದೆ, ಆಮೇಲೆ ಒಳ್ಳೆ ರೇಟ್ ಇದೆ. ಸ್ವಲ್ಪ ಸ್ವಲ್ಪ ರಾಸಾಯನಿಕಗಳನ್ನ ಹಾಕಿ ಮಣ್ಣಲ್ಲಿರುವಂತಹ ಬೇರೆ ಬೇರೆ ಪದಾರ್ಥಗಳು ಪೋಷಕಾಂಶಗಳನ್ನ ಸ್ವಲ್ಪ ಸಮತೂಗಿಸ್ಕೊಂಡು ಒಳ್ಳೆ ಇಳುವರಿ ತೆಗೆದ್ರೆ ಒಂದು 4 ಕಾಸಾಗತ್ತಲ್ವಾ? ಸರ್, ನಾವು ಈ ಕಾಸು ಹಿಂದಿನ ಓಡಿ ಓಡಿಯೇ ಜನ ಈ ಸ್ಥಿತಿ ಬಂದಿರೋದು. ಸಾಧನೆ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಅದ್ರ ರಿಸಲ್ಟ್ ಕಾಣಬೇಕಾದ್ರೆ ಕೃಷಿಯಲ್ಲಿ ಒಂದು ನೀವು ತಪ್ಪು ಮಾಡಿದ್ರೆ 7 ವರ್ಷ ಬೇಕು ನೀವು ಏನ್ ತಪ್ಪು ಮಾಡಿದ್ದೀನಿ ಅರಿವು ಮಾಡ್ಕೊಳಕ್ಕೆ. ನನ್ನಂತ ಪುಣ್ಯವಂತ ಯಾರು ಇಲ್ಲ. ನಮ್ ತಂದೆ ಕುಶನ್ ಇದ್ದಂಗಿದ್ರು ನನಗೆ, 3 ಸಲ ತಪ್ಪು ಮಾಡಿದ ರೈತ ಜೀವನದಲ್ಲಿ ಬರ್ಬಾದಾಗಿ ಹೋಗ್ಬಿಡ್ತಾನೆ. 2ನೇ ಅವಕಾಶದ ಮೇಲೆ 3ನೇದು ಇಲ್ಲ ಅವನಿಗೆ. ನನಗೆ 3 ಸಲ ತಪ್ಪು ಮಾಡಿದ್ರು ಕೂಡ ಭಗವಂತ ನನಗೆ ಅದನ್ನ ತಿದ್ಕೊಳಕ್ ಅವಕಾಶ ಕೊಟ್ಟ. ಕೊನೆಗೆ ದುಡ್ಡಿಂದ ಓಡೋದಲ್ಲ, ಇದು ದುಡಿಮೆಯಿಂದ ಓಡಬೇಕು ನಾವು. ದುಡಿಮೆ ಅಂದ್ರೇನು? ಏನು ಪ್ರಪಂಚದ ವಾಸ್ತವ ಇದೆ ಅದಕ್ಕೆ ತಕ್ಕಂಗೆ ಪ್ಯಾರಲಲ್ ಆಗಿ ಹೋಗ್ಬೇಕು ನಾವು. ಆರ್ಗ್ಯಾನಿಕ್ ಇನ್ಆರ್ಗ್ಯಾನಿಕ್ 2 ರೈಲ್ವೆ ಹಳಿ ಇದ್ದಂಗೆ ಯಾವತ್ತೂ ಕೂಡಲ್ಲ. ಅದು ಒಂದು ಇದು ಮಾಡಬೇಕು ಇಲ್ಲ ಅದು ಮಾಡಬೇಕು. ನೀವು ತತ್ಕಾಲಿಕ ರಿಸಲ್ಟ್ ಬೇಕಾ? ನೀವು ಹೋಗಿ ಅದಕ್ಕೆ ಕೆಮಿಕಲ್ಗೆ. ಲಾಂಗ್ ಟರ್ಮ್ ಅಲ್ಲಿ ನೀವು ಸರ್ವೈವ್ ಆಗ್ಬೇಕಾ? ಇವತ್ತಲ್ಲ ನಾಳೆ ಕೃಷಿಗೆ ಡಿಮ್ಯಾಂಡ್ ಬಂದೇ ಬರತ್ತೆ. ನೀವು ಸಾಫ್ಟ್ವೇರ್ ತಿನ್ನಕ್ ಆಗೋದಿಲ್ಲ, ಕಬ್ಬಣ ತಿನ್ನಕ್ ಆಗೋದಿಲ್ಲ, ಬಿಲ್ಡಿಂಗ್ ತಿನ್ನಕ್ ಆಗೋದಿಲ್ಲ. ಹಾಗಾದ್ರೆ ತಮ್ಮ ಅಭಿಪ್ರಾಯದಲ್ಲಿ ಈ ಸಹಜ ಕೃಷಿ ಮತ್ತೆ ನೈಸರ್ಗಿಕ ಕೃಷಿ ಅಂದ್ರೆ ಇದೊಂದು ಸುಸ್ಥಿರ ಕೃಷಿ? ಹೌದು, ಇದು ಪುರಾತನ ಕಾಲದಿಂದನೂ ಬಂದಿರೋ ಪದ್ಧತಿನೇ. ಫಸ್ಟ್ ಆಫ್ ಆಲ್ ನಮ್ಮ ಪದ್ಧತಿ, ನಮ್ಮ ಸಂಸ್ಕೃತಿ ಪ್ರತಿಯೊಂದು ಒಂದಕ್ಕೊಂದು ಲಿಂಕ್ ಇದೆ. ನಾಟಿದ ಬಾಳೆ ನಡ್ತೀನಿ ಅಂದ್ರೆ ನಾಟಿ ಕಂದೆ ಸಿಗ್ತಾ ಇಲ್ಲ, ಆ ಸ್ಥಿತಿ ಬಂದಿದೆ. ಈಗ ನಾನು ಯಾರದೋ ತೋಟದಿಂದ ತಂದು ನಾನು ಬಾಳೆ ಹಾಕಿದ್ದೀನಿ, ನನ್ನ ತೋಟದಲ್ಲಿ ಬಾಳೆ ನೋಡಿದಾಗ ನೀವು ಏನು ಇದು ಕೊರಕ್ತಾ ಇದೆ ಅಂತ ಹೇಳ್ತೀರಾ? ಅವ್ರು ಟಿಶ್ಯೂ ಕಲ್ಚರ್ ಮಾಡಿರೋ ಬಾಳೆನ ನನಗೆ ಕೊಟ್ಬಿಟ್ಟಿದ್ದಾರೆ. ನಮಗೆ ಅಲ್ಲಿ ಗಿಡ ಚೆನ್ನಾಗಿ ಕಾಣ್ತು ಅಂತ ನಾನು ತಂದ್ಬಿಟ್ಟೆ, ನಾಟಿನ ಅಲ್ಲ ಅಂತ ಅವ್ರಿಗೂ ಗೊತ್ತಿಲ್ಲ. ನಾನು ಎಲ್ಲೇ ಹೋದಾಗ ಈಗ ನಾಟಿ ಇಡೋ ಬೀಜಗಳ ಒಟ್ಟು ಮಾಡ್ಕೊಂತ ಬರ್ತಾ ಇದ್ದೀನಿ. ಕಂದು ನಮ್ಮ ನೆಂಟರಲ್ಲಿ ಪಲ್ಯದ ಬಾಳೆ ಸಿಕ್ತು, ಹೀಗೆ ಒಂದೊಂದೇ ನಾಟಿ ಕಂದುಗಳು ತಂದು ತಂದು ತಂದು ಮಾಡ್ಕೊತಾ ಇದ್ದೀನಿ. ಮಿಶ್ರ ಬೆಳೆ ಆಗಿದ್ರಿಂದ ಭತ್ತ ಅದು ಇದು ಇದರಿಂದ ಆ ಲೆವೆಲ್ಗೆ ನಮಗೆ ಲೇಬರ್ ಅವೈಲಬಿಲಿಟಿ ಸಿಗ್ತಲ್ಲ. ನಾವು ಈಗ ಇರೋ ಲೇಬರ್ ಅಲ್ಲಿ ಏನು ಅವಕಾಶ ಮಾಡಬಹುದು, ವ್ಯವಸ್ಥೆ ಮಾಡಬಹುದು, ಉಪಯೋಗ ಮಾಡಬಹುದು, ಅದನ್ನ ಮಾಡಿ ಅವು ಇನ್ ನೆಕ್ಸ್ಟ್ ಒಬ್ಬೊಬ್ಬನ್ನ ಆಡ್ ಮಾಡ್ಕೊಂಡಂಗು ನನಗೆ ಆನೆ ಬಲ ಬಂದಂಗೆ ಆಗ್ತಾ ಇದೆ. ಈಗ ನಾನಲ್ಲಿ 100% ಹೋಗಿ ವಾಸ ಆಗ್ಬಿಟ್ಟ ಅಂದ್ರೆ ಕೃಷಿ 100% ಕಂಪ್ಲೀಟ್ ಆಗತ್ತೆ. ಜೊತೆಗೆ ಡೈರಿ ಮಾಡ್ಲೇಬೇಕು. ಅಂದ್ರೆ ಡೈರಿ ಅಂದ್ರೆ ನಾನು ಹಸು ನಾಟಿ ಹಾಕ್ಲದ್ದೆ. ಒಳ್ಳೇದು ನವೀನ್ ಅವರೇ, ತಾವು ಇಷ್ಟಪಟ್ಟು ಖುಷಿ ಖುಷಿಯಿಂದ ತಮ್ಮದೇ ಆದ ಒಂದು ವಿಧಾನದಲ್ಲಿ ಕೃಷಿಯನ್ನು ಮಾಡ್ಕೊಂಡು ಬಂದಿದ್ದೀರಿ. ಸಹಜ ನೈಸರ್ಗಿಕ ಸುಸ್ಥಿರ ಕೃಷಿ. ಮತ್ತು ಒಂದು ಹಂತದಲ್ಲಿ ನಿಮ್ಗೇನಾರ ನಾನು ಇನ್ನೊಂದು ಸ್ವಲ್ಪ ಓದು ಮುಂದುವರ್ಸ್ಕೊಂಡು ಒಂದು ನೌಕರಿ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಆರಾಮಾಗಿರ್ಬೋದಿತ್ತ, ಒಳ್ಳೆ ಹುದ್ದೆಯಲ್ಲಿ ಇರ್ಬೋದಿತ್ತ ಅಂತ ಏನಾರ ಅನ್ಸಿದ್ಯಾ? ಅಥವಾ ಓದ್ಬೇಕಾದ್ರೆ ಏನಾರ ನಾನು ನೌಕರಿ ಹೋಗ್ಬೇಕು ಅಂತಿತ್ತ? ನಾನು ಓದ್ತಾ ಇರ್ಬೇಕಾದ್ರಿಂದನು ಕೂಡ ನನಗೆ ರೇಂಜರ್ ಆಗ್ಬೇಕು, ಫಾರೆಸ್ಟ್ ರೇಂಜರ್ ಆಗ್ಬೇಕು ಅನ್ನೋ ಒಂದು ಹುಚ್ಚಿತ್ತು. ಫಾರೆಸ್ಟ್ ರೇಂಜರ್ ಅಂದ್ರೆ ಏನೋ ಪ್ರಕೃತಿನ ನಾನು ಪ್ರೊಟೆಕ್ಟ್ ಮಾಡ್ತೀನಿ. ಆಗ ರಾಜ್ಕುಮಾರ್ ಗಂಧದ ಗುಡಿ ನೋಡಿದಾಗಲೇ ಆಗ್ಲಿ ಏನೋ ಒಂಥರ ಪ್ರಕೃತಿನ ಕಾಪಾಡಬೇಕು. ಪ್ರಾಣಿಗಳು ಇವನ್ನೆಲ್ಲ ಮೊದ್ಲಿಂದ ಸಾಕ್ತಾ ಇದ್ದೆ, ಗಿಡಗಳು ಮೊದ್ಲಿಂದ ಬೆಳೆಸ್ತಾ ಇದ್ದೆ. ನಮ್ಮ ದೈವದತ್ವವಾಗಿ ನಮ್ಮ ಅಪ್ಪ ಅಂದ್ರೆ ಆಗ್ಲಿ ಅಜ್ಜ ಅಂದ್ರೆ ನಮ್ಮ ಆಸ್ತಿನ ಕೃಷಿನ ಉಳಿಸ್ಕೊಟ್ಟಿದ್ರು, ಅದನ್ನ ನನಗೆ ಮುಂದುವರ್ಸಕ್ಕೆ ಅವಕಾಶ ಆಯ್ತು. ನಮ್ಮ ಅಜ್ಜ ನಮ್ಮ ಮಕ್ಕಳು 5 ಜನ, ಅವ್ರ ಮಕ್ಕಳೆಲ್ಲರೂ ಫಾರಿನ್ ಅಲ್ಲಿ ಇದ್ದಾರೆ, ಲಂಡನ್ ಅಲ್ಲಿ ಇದ್ದಾರೆ. ನನ್ನ ತಮ್ಮ, ನನ್ನ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳೆಲ್ಲ ಅಮೆರಿಕದಲ್ಲಿ ಇದ್ದಾರೆ. ನಾನೊಬ್ಬನೇ ಉಲ್ಟರ್ ದಿಕ್ಕಿಗೆ ಬಂದಿರೋದು ಕೃಷಿ ಮಾಡಕ್ಕೆ. ನನಗೆ ಇದ್ರಲ್ಲಿ ತುಂಬಾನೇ ಸಂತೋಷ ಇದೆ. ದುಡ್ಡು ದುಡಿಬೇಕು, ಮನುಷ್ಯನ ದುಡಿಮೆಗೆ ಬೇಕು, ಆದ್ರೆ ದುಡ್ಡೇ ಮುಖ್ಯ ಅಲ್ಲ, ದುಡಿಮೆ ಮುಖ್ಯ, ಸಂತೋಷನೂ ಮುಖ್ಯ, ನೆಮ್ಮದಿನೂ ಮುಖ್ಯ, ಆರೋಗ್ಯನೂ ಮುಖ್ಯ. ಇದು ಮೂರು ಕಾಂಬಿನೇಷನ್ ಆಗದೆ ಇದ್ರೆ ಜೀವನದಲ್ಲಿ ನಮಗೆ ಸಕ್ಸಸ್. ಒಂದು ಹಂತದಲ್ಲಿ ನನಗೆ ಅನಿಸಿದ್ದು ಅದು ನನ್ನ ಮದುವೆ ವಿಚಾರದಲ್ಲಿ. ನಾವು ಮದುವೆ ವಿಚಾರಕ್ಕೆ ಬಂದಾಗ ಅಯ್ಯ ಕೃಷಿ ಮಾಡ್ತಾನ, ಅವರಿಗೆ ಒಟ್ಟು ಸಿಟೀಲಿ ಇರಬೇಕು ಆ ಭಾವನೆ. ನಾವು ಸಿಟೀಲಿ ಹುಟ್ಟು ಬೆಳೆದಿದ್ರು ಕೂಡ ಜನ ಕೃಷಿ ಅಂದ ಕೂಡಲೇ ಒಂಥರ ಮುಖನ ಹಿಂಡಿಸೋ ಸ್ಥಿತಿ ಬಂದ್ಬಿಟ್ಟಿದೆ. ಯಾಕಂತ ಹೇಳಿದ್ರೆ ನಾವು ವೆಸ್ಟರ್ನ್ ಕಲ್ಚರಿಗೆ ಸೆಟ್ ಆಗ್ತಾ ಇದೀವಿ ಬಿಟ್ರೆ ಅವ್ರು ನಮ್ಮ ಕಲ್ಚರಿಗೆ ರೆಡಿಯಾಗಿ ತಿಳ್ಕೊಳ್ತಾ ಇದಾರೆ. ನಾವು ಅದನ್ನ ಹೀನ ಇವಾಗ ನಾವು ನೋಡ್ತಾ ಇದೀವಿ. ಆಯುರ್ವೇದಿಕ್ ಆಗ್ಲಿ, ಆರ್ಗ್ಯಾನಿಕ್ ಫಾರ್ಮಿಂಗ್ ಆಗ್ಲಿ, ಈ ನಮ್ಮ ಸಂಸ್ಕೃತಿ ಆಗ್ಲಿ, ಎಲ್ಲದೂ ನೇಚರ್ ಅಲ್ಲಿ ಇರೋದನ್ನೇ ನಮ್ಮಲ್ಲಿ ಹೇಳ್ಕೊಡ್ತಾ ಇರೋದು. ನಮ್ಮ ಅರ್ಥೈಸಕ್ಕೆ ನಮ್ಮ ಮಕ್ಕಳು ಒಂದು ಕ್ವಶನ್ ಕೇಳಿದ್ರೆ ನಾವು ಅದಕ್ಕೆ ಆನ್ಸರ್ ಕೊಡೋ ಲೆವೆಲ್ ಅಲ್ಲಿ ನಾವಿಲ್ಲ. ಅದ್ ನಮ್ಮ ಸಂಸ್ಕೃತಿ, ನಮ್ಮ ಪದ್ಧತಿ ಅನ್ಬಿಡ್ತಿದೀವಿ. ಅದಕ್ಕೊಂದು ಆನ್ಸರ್ ಇದೆ, ಅದ್ ಆನ್ಸರ್ ಇದೆ ಅನ್ನೋದನ್ನ ನಮ್ಮ ಮಕ್ಳಿಗೆ ಮಂದಟ್ ಮಾಡಿದ್ರೆ ಅವ್ರು ಬೇಕಾದ್ರೆ ಹುಡ್ಕೊಂತಾರೆ. ನಮ್ಗೆ ಹೇಳಕ್ ಬರದೇ ಇದ್ರು ಕೂಡ ನೇಚರ್ ಇಸ್ ಅದೇ ಮೈ ಕೊಡ್ಕೊಂಡು ಪ್ರಕೃತಿ ಸರಿ ಸಮತೋಲನ ಮಾಡ್ಕೊಳತ್ತೆ ಅಂತ ಹೇಳ್ತಿದ್ವಲ್ಲ, ನಾವು ಕೃಷಿಕನಾಗಿದ್ರಿಂದ ಅದು ಕಣ್ಣಾರೆ ನೋಡಬಹುದಾಗಿದೆ. ಮತ್ತೆ ನಾವು ನೇಚರ್ ಅನ್ನು ಡಿಸ್ಟರ್ಬ್ ಮಾಡದೇ ಇದ್ರೆ ಅದಕ್ಕಂಗೆ ಅದಾಗೆ ನಮಗೆ ಸಹಾಯ ಮಾಡತ್ತೆ. ನಾವು ನೇಚರ್ ಡಿಸ್ಟರ್ಬ್ ಮಾಡಿದಾಗ ಅದೇ ತರ ನಾವು ಕಳಪೆ ಬೀಜ ಹಾಕದ ಹಾಗೆ. ಆಮೇಲೆ ಇದ್ರ ಜೊತೆಗೆ ನಿಮ್ಮ ಮನೆ ಪಕ್ಕದಲ್ಲಿರುವಂತಹ ಚಾನಲ್ ದಂಡೆನಲ್ಲೂ ಸಹ ಒಂದಿಷ್ಟು ಗಿಡಗಳನ್ನು ಬೆಳೆಸಿದ್ರಿ, ಹಣ್ಣಿನ ಗಿಡಗಳನ್ನೆಲ್ಲ ಬೆಳೆಸಿದ್ರಿ, ಇದಕ್ಕೆ ಪ್ರೇರಣೆ? ನಾನು ನಮ್ಮ ಅಜ್ಜಿ ಮನೆ ಹಿಂದೆ ಹಿತ್ತಲು ಮಾಡ್ತಾ ಇದ್ರು, ಹಿತ್ತಲು ಅಂತ ಮಾಡ್ತಾ ಇದ್ರು. ಅದ್ರಲ್ಲಿ ಅನಾನಸ್ ಬೆಳೆಯೋದು, ತೆಂಗಿನ ಮರ, ಬಸಳೆ ಸೊಪ್ಪು ಪ್ರತಿಯೊಂದು ಬೆಳೆಸ್ತಾ ಇದ್ರು. ಆ ಕಾನ್ಸೆಪ್ಟ್ ನಾನು ಮಾಡಬೇಕು ಅಂತ ಭಾರಿ ಆಸೆ ಇತ್ತು. ಈಗ ನಮ್ಮಲ್ಲಿ ಹಿತ್ತಲು ಅನ್ನೋದೇ ಇಲ್ಲಲ್ಲ. ನಮ್ಮ ತಂದೆ ಮಾಡಿರೋ ಮನೆ ಶಿವಮೊಗ್ಗದಲ್ಲಿದೆ, ಅಲ್ಲಿ ಫುಲ್ ಕಮರ್ಷಿಯಲೈಸ್ ಆಗಿಬಿಟ್ಟಿದೆ. ಒಂದು ಒಳ್ಳೆ ಗಾಳಿ ತೊಳಕ ಅವಕಾಶ ಇಲ್ಲ, ಫ್ರೀಯಾಗಿ ಮಕ್ಕಳು ರಸ್ತೆಯಲ್ಲಿ ಆಟ ಆಡೋಕ್ಕೂ ಅವಕಾಶ ಇಲ್ಲ. ನಮಗೆ ನೇಚರಲ್ಲೇ ಬೆಳಿಬೇಕು, ಪ್ರಕೃತಿ ಮಕ್ಕಳು ಆಟ ಆಡ್ಕೊಂಡು ಆರಾಮಾಗಿರ್ಬೇಕು ಅನ್ನೋ ಉದ್ದೇಶಕ್ಕೆ ರೆಸಿಡೆನ್ಶಿಯಲ್ ಏರಿಯಾ ಬೇಕಂತ ನಾವು ವಿವೇಕಾನಂದ ಬಡಾನಕ್ಕೆ ಬಂದ್ವಿ. ಅಲ್ಲಿ ಮೋರಿ ನೋಡಿದೆ ನಾನು. ಮೋರಿ ಅಂದ್ರೆ ಅದು ಕೆರೆದು ಎಕ್ಸ್ಟ್ರಾ ನೀರು ಹೋಗೋದು, ಈಗ ಮೋರಿ ಮಾಡಿಟ್ಟಿದ್ದಾರೆ ಅದು. ಆ ನೀರು ನೋಡಿದಾಗ ಅಲ್ಲಿ ಜಾಗ ಖಾಲಿ ಕಾಣ್ತು ನನಗೆ. ಅಯ್ಯೋ ಇಲ್ಲಿ ಎಷ್ಟು ಚೆನ್ನಾಗಿರುತ್ತೆ, ಇಲ್ಲಿ ಸೈಟ್ ಸಿಕ್ಕರೆ ಅಂತೇಳಿ ನಾನು ಯೋಚನೆ ಆಗ್ತಾ ಇದ್ದೆ. ದೇವ್ರ ಅವಕಾಶ ಕೊಟ್ಟ, ಸೈಟ್ ತಗೊಂಡೆ. ಅಲ್ಲಿ ಎದುರುಗಡೆ ಆ ಮೋರಿ ಹತ್ರ ಅವ್ರ ಕಸ ಹೋಗಸದ್ ನೋಡಿ ನಾನು ಅಲ್ಲಿ ಬೇಲಿ ಹಾಕಿ ಗಿಡಗಳನ್ನು ಬೆಳೆಸಿದೆ. ಅಜ್ಜಿ ಹಿತ್ತಲು ಹಿಂದ್ಗಡೆ ಇರೋದು, ನನ್ನ ಹಿತ್ತಲು ಪಕ್ಕದಲ್ಲೇ ಇದೆ. ಅಷ್ಟೇ ಅಷ್ಟೇ. ಹಾಗಾಗಿ ಈಗ ಅದು ಕಸ ಹಾಕೋ ಜಾಗವಾಗಿ ಆಗದನ್ನ ನೀವು ತಪ್ಪಿಸಿದಿರಿ ತಪ್ಪಿಸಿದಿರಿ ಇಲ್ಲಾಂದ್ರೆ ಅದು ಗಾರ್ಡನ್ ಆಗದಿದ್ರೆ ಅದು ಅಲ್ಲೆಲ್ಲ ಕಸ ಬಂದು ಬಿದ್ದಿರ್ತಾ ಇತ್ತು. ನಾನು ಈ ಗಾರ್ಡನ್ ಬೆಳೆಸಿದ್ರಿಂದ ನಾನೊಂದು ಮಾದರಿ ತರ ಆಗಿದ್ದೀನಿ ಈ ಏರಿಯಾದಲ್ಲಿ. ತುಂಬಾ ಜನರಿಗೆ ನಾ ಕೆಟ್ಟವನು ಆಗಿದ್ದೀನಿ, ಯಾಕಂದ್ರೆ ನಾಯಿ ತಗೊಂಡ್ಬಂದು ಗಲೀಜು ಮಾಡಿಸೋದು ಜನ, ಇನ್ನೊಂದು ಮಾಡಿಸೋದು ಅದೆಲ್ಲ ಮಾಡ್ತಾರೆ. ಆದ್ರೆ ಅವರೆಲ್ಲ ಅವಾಯ್ಡ್ ಆಗಿದ್ದಾರೆ. ಈಗ ನನ್ನನ್ನು ನೋಡಿ ಒಂದು ತುಂಬಾ ಜನ ಇನ್ಸ್ಪೈರ್ ಆಗಿ ಮೋರೆ ಪಕ್ಕ ಇದ್ದವರೆಲ್ಲ ಗಾರ್ಡನ್ ಮಾಡಿದ್ದಾರೆ. ಈಗ ಮನೆಗೆ ಎಮರ್ಜೆನ್ಸಿ ಬೇಕು ಅಂದಾಗ ಆಯುರ್ವೇದಿಕ್ ಪದಾರ್ಥ ಆಗ್ಲಿ, ಕಷಾಯ ಮಾಡೋದಕ್ಕಾಗ್ಲಿ, ಇನ್ನೊಂದಕ್ಕಾಗ್ಲಿ ಎಲ್ಲ ಔಷಧಿ ಸಸ್ಯಗಳೇನಿದೆ. ಜಿಂಜರ್ ಗ್ರಾಸ್ ಬೆಳೆಸಿದೀವಿ, ಶುಂಠಿ ಹುಲ್ಲು ಅಂದ್ರೆ ಅದು ಮಜ್ಜಿಗೆ ಹುಲ್ಲು, ಅದು ಕಷಾಯಕ್ಕೆ ಬರುತ್ತೆ. ಮಾವಿನ ಮರ ಇದೆ, ಹಲಸಿನ ಮರ ಇದೆ, ನೇರಳೆ ಮರ ಇದೆ, ಹೆಬ್ಬಲ್ಸ್ ಅಂತೇಳಿ ಜೀವಿ ಹಲ್ಸ್ ತಂದಿದ್ದೀನಿ, ಮತ್ತೆ ಬೇವಿದೆ, ಆಮೇಲೆ ಒಳಗಡೆ ದಾಸವಾಳದ 7-8 ವೆರೈಟಿ ಹಾಕಿದೀವಿ, ಕರಿಬೇವಿದೆ, ಅರ್ಶಿನ ಹಾಕಿದೀವಿ, ತುಳಸಿ ಇದೆ. ಯಾರು ಏನೇ ಕಟಿಂಗ್ಸ್ ಕೇಳಿದ್ರು ಹಾಕೊಡ್ತೀವಿ ನಾವು. ತುಂಬಾ ತರ ಹೂವಿನ ಗಿಡಗಳು ಅವು ಮಿಶ್ರ ಹಾಕಿದೀವಿ. ತುಂಬಾ ಚೆನ್ನಾಗಿ ಬೆಳೆಸಿದಿರಿ. ಹೌದು, ಬಹುಶಃ ಪಟ್ಟಣದಲ್ಲಿರುವಂತಹ ಈ ತರದ ಜಾಗಗಳನ್ನ ಸ್ವಲ್ಪ ಸದುಪಯೋಗ ಮಾಡಿಕೊಂಡ್ರೆ ಸ್ವಚ್ಛ ಭಾರತಕ್ಕೆ ಒಂದು ಅರ್ಥ ಬರುತ್ತೆ. ಸ್ವಚ್ಛ ಭಾರತದ ಬಗ್ಗೆ ನಾನು ಮಾತಾಡೋ ಲೆವೆಲ್ ಅಲ್ಲಿ ಇಲ್ಲ, ಆದ್ರೂ ನಮ್ಮ ವಾತಾವರಣ ನಾವು ಸ್ವಚ್ಛ ಇಟ್ಕೊಂಡ್ರೆ ಅದೇ ಒಂದು ಸಣ್ಣ ಕಾಂಟ್ರಿಬ್ಯೂಷನ್ ಅಂತ ನನ್ನ ಅಭಿಪ್ರಾಯ. ಒಳ್ಳೇದು ನವೀನ್ ಅವರೇ, ಇದುವರೆಗೆ ನಿಮ್ಮ ಕೃಷಿ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಓಕೆ, ಥ್ಯಾಂಕ್ ಯು. ಇದುವರೆಗೂ ನೈಸರ್ಗಿಕ ಸಹಜ ಕೃಷಿ ಅನುಭವ ಈ ಕುರಿತು ನವೀನ್ ಪಂಡಿತ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಹೆಚ್.ಎನ್. ಸುಬ್ರಹ್ಮಣ್ಯ. ಈಗ ಮನಸ್ಥಿತಿ ಮತ್ತು ಶಿಕ್ಷಣ ಈ ಕುರಿತು ಭದ್ರಾವತಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಟಿಎನ್ ಸೋಮಶೇಖರಯ್ಯ ಅವರೊಡನೆ ಸಂದರ್ಶನ ಕೇಳೋಣ. ಕೇಳುಗರಿಗೆಲ್ಲ ನಮಸ್ಕಾರ ಹಾಗೂ ಸ್ವಾಗತ. ಇಂದು ನನ್ನೊಂದಿಗೆ ಭದ್ರಾವತಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಟಿಎನ್ ಸೋಮಶೇಖರಯ್ಯ ಅವರಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ನಾನು ಅವರನ್ನ ಸ್ವಾಗತಿಸ್ತಾ ಇದ್ದೀನಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ಕೋವಿಡ್ ಮುಗಿತಾ ಬಂತು, ಎಲ್ಲೋ ಒಂದು ಕಡೆ ಮತ್ತೆ ದಾಖಲೆಗಳನ್ನು ನೋಡಿದಾಗ ಅಥವಾ ಬೇರೆ ದೇಶಗಳನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಮತ್ತೆ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಮತ್ತೆ ಜಾಸ್ತಿ ಆಗತ್ತಾ ಅನ್ನೋ ಒಂದು ಆತಂಕ. ಇನ್ನು ಎರಡನೇದು, ಶಾಲಾ ಕಾಲೇಜುಗಳು ಇಲ್ಲಿ ತನಕ ಹುಡುಗರುಗಳು ಪಾಪ ಮೇಷ್ಟ್ರುಗಳು ಮತ್ತೆ ಶಿಕ್ಷಣ ಇಲಾಖೆ ತುಂಬಾ ಶ್ರಮ ಪಟ್ಟಿದೆ. ಮಕ್ಕಳಿಗೆ ಆನ್ಲೈನ್ ಪಾಠ ಇರಬಹುದು, ಈ ಥರದ್ದನ್ನೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾ ಇದ್ದೀರಿ, ನೀವು ಬಹಳ ಸಕ್ರಿಯವಾಗಿ ತೊಡಗಿಸ್ಕೊಂಡಿದ್ದೀರಿ. ಈ ಕೊರೋನಾ ಮುಗಿತಾ ಇದೆ ಅನ್ನೋ ಹಂತದಲ್ಲಿ ಇಲ್ಲಿ ತನಕ ಒಂದು ಮೈಂಡ್ ಸೆಟ್ ಇತ್ತು ಟೀಚರ್ಸಲ್ಲಿ ಮತ್ತು ಹುಡುಗರಲ್ಲಿ. ಈಗ ಮುಗಿತಾ ಇದ್ದಾಗ ಆ ಮೈಂಡ್ ಸೆಟ್ ನಿಮ್ಮ ಹತ್ರ ಮಾತಾಡ್ತಾರವರು, ಸರ್ ಒಳ್ಳೇದಾಯ್ತು ಅಂತಾರ ಅಥವಾ ಅದನ್ನ ನಾನು ಇನ್ನೊಂದು ಪಾರ್ಟ್ ಹೇಳಕ್ ಹೋಗಲ್ಲ, ನಿಮ್ಮ ಅಭಿಪ್ರಾಯದಲ್ಲಿ ಹೇಗೆ ಸರ್? ಈಗ ಬಹಳ ಸಮಯದ ನಂತರ ಶಾಲೆಗಳು